ಇದು ಮಾಡೋದು ಸುಮ್ನಿರ್ರಿ ಚಾರಿ ಬೈಬೋದು ಸೈಲೆಂಟ್ ಆಗಿದ್ರೆ ಒಳ್ಳೆಯದು ಯಾರು ಕೆಮ್ಮಂಗಿಲ್ಲ ಯಾರಲ್ಲಿ ಉಕ್ಕು ಕೊಡೋದು ಇದನ್ನೇ ಬ್ಯಾಡ ಅನ್ನೋದು ಸೈಡಲ್ಲಿ ಇದ್ರೆ ಒಳ್ಳೆಯದು ಅಡ್ಡ ಸಿಗಂಗಿಲ್ಲ ಗುರು ರಾಮಾಚಾರಿ ರಾಮಾಚಾರಿ ಪಿಸ್ತೂಲು ಸ್ಪೀಡಲ್ಲಿ ಮಿಸೈಲು ನಿಲ್ಲಲ್ಲ ಎನ್ನಲ್ಲು ಅಂಜದ ಎದೆಯ ನಿರಂಜೆ ಎಲ್ಲ ಏಕ್ ಮಾತೋ ತುಕಡ ಅಭಿಮಾನವ ಎಂದು ಮರೆಯೋದಿಲ್ಲ ಕೇ ಆಫ್ ಕನ್ನಡ ನಮ್ ನಿಂತ ಕಡೆಯಿಂದಾನೆ ಲೈನು ಶುರು ಬೆಂಡಾಗೋದಿಲ್ಲ ಕಾಲರ್ ಮೇಲೆ ಗುರು ನಮ್ ನಡೆದಿದ್ದೆ ದಾರಿ ಹಾಕಿದ್ದೆ ಸ್ಟೆಪ್ ಬ್ಯಾಂಗ್ ರಾಮಾಚಾರಿ ರಾಮ ರಾಮಾಚಾರಿ ಕ್ಯಾರೆಕ್ಟರ್ ರಿಯಲ್ಲು ಸ್ನೇಹಕ್ಕೆ ಸಿಂಬಲ್ಲು ರಾಮಾಚಾರಿ ನುಗ್ಗೋ ಕಡೆ ವಾರ್ ಇಸ್ ಒನ್ ಸೈಡ್ ಯಾರಂಗೂ ಇಲ್ಲದ ಸಿಂಹ ನಡೆ ಜನರೇ ನಮ್ ಸೈಡು ನನ್ನ ಆಟ ಬಲ್ಲೋರಿಲ್ಲಿ ಯಾರು ಇಲ್ಲ ನಾನ್ ಯಾವ ರೂಲ್ಸ್ ಫಾಲೋ ಮಾಡೋದಿಲ್ಲ ನಾನಂಗೇನೆ ಫ್ಯಾನು ಲೇಟೆಸ್ಟ್ ಡಾನು ರಾಮಾಚಾರಿ ರಾಮ ರಾಮ ರಾಮಾಚಾರಿ ಯಾರಲ್ಲಿ ಸೌಂಡು ಮಾಡೋದು